ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಮೊದಲಿಗೆ ಮಾವಿನ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಜಹೀರ್ ಅಹಮದ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ಮಾವಿನ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಜಹೀರ್ ಅಹಮದ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಯಚೂರು ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಜೊತೆಗೆ ಯಾದಗಿರಿ ಆಗಿರ್ಬೋದು, ಅಲ್ಲಲ್ಲಿ ರೈತ ಬಾಂಧವರು ಮಾವು ಬೆಳೆಯನ್ನು ಬೆಳೆದಿದ್ದಾರೆ. ಇತ್ತೀಚೆಗೆ ಬೇರೆ ಬೇರೆ ತಳಿಗಳ ಮಾವುಗಳನ್ನು ಬೆಳೆದು ರೈತ ಬಾಂಧವರು ಬೇರೆ ಭಾಗಕ್ಕೆ ರಫ್ತನ್ನು ಮಾಡಿ ಒಳ್ಳೆಯ ಆದಾಯವನ್ನು ಕೂಡ ಪಡೀತಿದ್ದಾರೆ. ಈ ನಿಟ್ಟಿನಲ್ಲಿ ಮಾವಿನ ಬೆಳೆಯಲ್ಲಿ ಬರುವಂತಹ ಪ್ರಮುಖ ರೋಗಗಳು ಯಾವಿದ್ದಾವೆ, ಅದನ್ನು ರೈತ ಬಾಂಧವರು ಯಾವ ವಿಧಾನಗಳಿಂದ ನಿಯಂತ್ರಣ ಮಾಡಬಹುದು, ರೋಗಗಳಿಂದ ಏನೆಲ್ಲ ತೊಂದರೆಯಾಗ್ತದೆ ಎಂಬಂತಹ ಒಂದು 10 ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಲಬುರಗಿಯ ICAR ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡುತ್ತಾ ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ. ಬನ್ನಿ, ಮಾವಿನ ಬೆಳೆಗಳಲ್ಲಿ ರೋಗಗಳ ನಿಯಂತ್ರಣ ಕ್ರಮಗಳ ಕುರಿತು ಮಾಹಿತಿಯನ್ನು. ಧನ್ಯವಾದಗಳು ಸರ್. ಭಾಳಷ್ಟು ನಾವು ಮ್ಯಾಂಗೋ ಮಾವಿಂದು ಒಂದು ರೋಗಗಳ ಬಗ್ಗೆ ನಮಗೆ ಮಾಹಿತಿ ತಿಳ್ಕೊಳ್ಳೇಬೇಕಾಗುತ್ತೆ, ಯಾಕಂದರೆ ಭಾಳಷ್ಟು ಲಾಸ್ ಕೂಡ ಕಾಸ್ ಮಾಡ್ತಾ ಇದೆ ಇದು. ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾದಗಿರಿ ಮತ್ತು ನಮ್ಮ ಕಲಬುರಗಿ ಭಾಗದಲ್ಲಿ ಹೇರಳವಾಗಿ ಇರತಕ್ಕಂಥ ಒಂದು ವಿವಿಧ ತಳಿಗಳನ್ನು ನಾವು ನೋಡ್ತಾ ಇದ್ದೇವೆ. ಕೇಸರಿ ಇರ್ಬೋದು, ಅಲ್ಫಾನ್ಸ್ ಇರ್ಬೋದು, ನೀಲಂ ಇರ್ಬೋದು, ಆಮೇಲೆ ದಶೇರಿ ಇರ್ಬೋದು, ಭಾಳಷ್ಟು ಬೇಡಿಕೆ ಇರತಕ್ಕಂಥ ಮಾವಿಂದ ತಳಿಗಳನ್ನು ನೋಡ್ತಿದ್ದೇವೆ. ಆದರೆ ಮುಖ್ಯವಾಗಿ ಇದನ್ನು ಕಾಡುವಂಥ 4 ರೋಗಗಳಲ್ಲಿ ಬೂದಿ ರೋಗ, ಇಂಗ್ಲೀಷಲ್ಲಿ ಪೌಡ್ರಿ ಮಿಲ್ಡ್ಯೂ ಅಂತ ಹೇಳ್ತೇವೆ, ಅದೇ ರೀತಿ ಚಿಬ್ಬು ರೋಗ ಆಂಥ್ರಾಕ್ನೋಸ್ ಅಂತ ಹೇಳ್ತೇವೆ, ಆಮೇಲೆ ಎಲೆಚುಕ್ಕಿ ರೋಗ ಎಲೆ ಲೀವ್ ಸ್ಪಾಟ್ ಅಂತ ಹೇಳ್ತೇವೆ, ಆಮೇಲೆ ವಿವಿಧ ಕಾರಣದಿಂದ ಹೂ ಉದುರ್ತಾ ಇದೆ, ಆಮೇಲೆ ಮ್ಯಾಂಗೋ ಮಾಲ್ ಫಾರ್ಮೇಷನ್ ಕೂಡ ಆಗ್ತಾ ಇದೆ, ಆಮೇಲೆ ರೆಡ್ ರಸ್ಟ್ ಕೆಂಪು ತುಕ್ಕು ರೋಗ ಕೂಡ ಕಾಣ್ತಾ ಇದೆ. ಅದಕ್ಕೋಸ್ಕರ ಒಂದೊಂದೇ ನಾವು ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಯಾವ ರೀತಿ ಮ್ಯಾಂಗೋನ ಉಳಿಸ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ ಸರ್. ಮುಖ್ಯವಾಗಿ ಸರ್ ಬೂದಿ ರೋಗ, ಸರ್ ಬೂದಿ ರೋಗ ನಾವು ನೋಡ್ತಾ ಇದ್ದೇವೆ ಲಕ್ಷಣಗಳು, ಹೂ ಮತ್ತು ಗೊಂಚಲು ಭಾಗದಲ್ಲಿ ಎಲ್ಲ, ಅದರಲ್ಲಿ ಕೂಡ ಮಿಡಿಕಾಯಿ ಎಲೆಗಳ ಮೇಲೆ ಕೂಡ ಬೂದಿಗಳಂಥ ಬೆಳವಣಿಗೆ ಆಗುತ್ತವೆ. ನಮ್ಮಲ್ಲಿ ಸ್ಕಿನ್ ಡ್ರೈ ಆಗುತ್ತೆ, ಅಂದರೆ ರಾತ್ರಿ ಹ್ಯುಮಿಡಿಟಿ ಆಮೇಲೆ ಡೇ ಟೈಮಲ್ಲಿ ಹ್ಯುಮಿಡಿಟಿ ಅಂದರೆ ಆರ್ದ್ರತೆ ಕಡಿಮೆ ಆದಾಗ ನಮಗೆ ಇದು ಜಾಸ್ತಿ ಬರ್ತವೆ. ನಾವು ನೋಡ್ತಾ ಇದ್ದೇವೆ ಕರಾವಳಿ ಪ್ರದೇಶದಲ್ಲಿ, ಘಟ್ಟ ಪ್ರದೇಶದಲ್ಲಿ, ಮಲೆನಾಡು ಭಾಗದಲ್ಲಿ ಒಳ್ಳೆ ಹ್ಯುಮಿಡಿಟಿ ಇರ್ತವೆ, RH ಇರ್ತವೆ, ಅಲ್ಲಿ ಆ ಫಂಗಸ್ ಜಾಸ್ತಿ ಇರಲ್ಲ. ಆದರೆ ನಮ್ಮ ಬಯಲಸೀಮೆ ಪ್ರದೇಶದಲ್ಲಿ ಮತ್ತು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮಗೆ ಹ್ಯುಮಿಡಿಟಿ ಡ್ರಾಪ್ ಆದಾಗ ಭಾಳಷ್ಟು ಪ್ರಾಬ್ಲಮ್ ಆಗುತ್ತವೆ. ಸ್ಪೆಷಲಿ ಹೂ ಮತ್ತು ಕಾಯಿಗಳಲ್ಲಿ ಮತ್ತು ಇದರಲ್ಲಿ ಎಲೆಗಳ ಮೇಲೆ ಬೂದಿ ಬೂದಿ ಆಗ್ತವೆ, ಗಾಳಿಯ ಮುಖಾಂತರ ಕೂಡ ಇದು ಸ್ಪ್ರೆಡ್ ಆಗುತ್ತೆ. ಎಳೆ ಕಾಯಿಗಳು ಸಣ್ಣ ಮಿಡಿಕಾಯಿಗಳ ಮೇಲೆಯೂ ಕೂಡ ನಾವು ನೋಡ್ತಾ ಇದ್ದೇವೆ. ನಾವು ನೋಡ್ತೇವೆ ಇಲ್ಲಿ ಅಪ್ಪೆ ಮಿಡಿ ಅಂತ ವೆರೈಟಿಗಳು ಇಲ್ಲ ನಮ್ಮ ಭಾಗದಲ್ಲಿ. ಇಲ್ಲಿ ನಾವು ಭಾಳಷ್ಟು ಫ್ರೂಟ್ಸ್ಗಳಿಗೋಸ್ಕರನೇ ನಾವು ಹೋಗ್ತಾ ಇರ್ತವೆ. ಇಲ್ಲಿ ಉಪ್ಪಿನಕಾಯಿಗಂತ ತಳಿಗಳು ಜಾಸ್ತಿ ಇಲ್ಲ, ಇದ್ರ ಹಣ್ಣಿನಗೋಸ್ಕರ ಬೆರಳುವುದರಿಂದ ಇಲ್ಲಿ ನಾವು ಅದನ್ನು ಎಚ್ಚರಿಕೆಯಿಂದ ನೋಡಬೇಕಾಗುತ್ತೆ. ಬೂದಿ ಇವತ್ತು ಹೂ ಬಿಡುವ ಮುಂಚೆನೆ ನಾವು ಜನವರಿ ತಿಂಗಳಲ್ಲಿನೇ ಅಥವಾ ನವೆಂಬರ್ ಡಿಸೆಂಬರಲ್ಲಿನೇ ರೆಡಿ ಇರಬೇಕಾಗುತ್ತೆ. ಕೆಲವೊಮ್ಮೆ ಹವಾಮಾನ ಒಂದು ಏರುಪೇರಾಗಿ 20 ದಿನ ಮುಂಚೆ ಹೆಚ್ಚು ಕಡಿಮೆ ಆಗುತ್ತೆ, ಕೆಲವೊಮ್ಮೆ 2 ಕೂಡ ಅಸ್ತವ್ಯಸ್ತವಾಗುತ್ತೆ. ಅಂತಹ ದಿನದಲ್ಲಿ ನಾವು ಹೂ ಹಾಡುವ ಮುಂಚೆನೆ ಕಾಯಿ ಕಟ್ಟಕ್ಕೆ ಹತ್ತಿರ ಇರುವಾಗಲೇ ನಾವು ಗಂಧಕ ಅಂದರೆ ವೆಟೆಬಲ್ ಸಲ್ಫರ್ ಅದನ್ನು 3 ಒಂದು ಲೀಟರ್ ನೀರಲ್ಲಿ, ಅಥವಾ ಕಾರ್ಬನ್ ಡೈಸಿಮ್ 50 WP ಅದನ್ನು 1 gram ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಬೇಕಾಗತ್ತೆ, ಅಥವಾ ಹೆಕ್ಸಾಕೊನಜೋಲ್ 5 EC ಸಿಗುತ್ತೆ 1 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದಾಗ ಈ ಹೂ ಮತ್ತೆ ಎಲೆಯಲ್ಲಿರ್ತಕ್ಕಂತಹ ಒಂದು ನಮ್ಮ ಬೂದಿ ರೋಗ ಏನು ಪ್ರಾಬ್ಲಮ್ ಇದೆ ಅದನ್ನು ಹೋಗಲಾಡಿಸಬಹುದು. ಗಾಳಿಯ ಮುಖಾಂತರ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗೋದ್ರಿಂದ ಇದರ ಎಚ್ಚರಿಕೆಯಿಂದಾಗಿ ಸ್ಪ್ರೇ ಮಾಡಬೇಕು. ಸರ್, ಇಲ್ಲಿ ದೊಡ್ಡ ಒಂದು ಪ್ರಾಬ್ಲಮ್ ಅಂದ್ರೆ ನಮ್ಮ ಸ್ಪ್ರೇಯರ್ ಮಾಡುವಾಗ ಎಟಕಲ್ಲ, ಮೇಲೆವರೆಗೆ ಎಟಕಲ್ಲ, ಅಂತ ಸಣ್ಣ ಸಣ್ಣ ಸ್ಪ್ರೇಯರ್ಗಳು ಮ್ಯಾಂಗೋ ಫಾರ್ಮರ್ಸ್ಗಳು ಇಟ್ಕೊಳ್ಬಾರ್ದು. ಒಂದು ಗಟಾರ್ ಸ್ಪ್ರೇಯರ್ ಇರ್ಬೋದು, ಒಂದು ಹೈ ಪವರ್ ಇರತಕ್ಕಂತಹ ಸ್ಪ್ರೇಯರ್ಗಳನ್ನು ಇಡೀ ಏರಿಯಾ ಕವರ್ ಮಾಡುವಂತಹ ಸ್ಪ್ರೇಯರ್ಗಳನ್ನು ಯೂಸ್ ಮಾಡಿದ್ರೆ ಯಶಸ್ವಿಯಾಗಿ ನಿಭಾಯಿಸಬಹುದು. ಈಗ ಮಾವಿನಲ್ಲಿ ತಾವು ಹೇಳಿದ್ರಿ, ಬೂದಿ ರೋಗ ಬಹಳಷ್ಟು ಬಾಧೆಯನ್ನ ಕಂಡು ಬರುತ್ತದೆ. ಇದರ ತೀವ್ರತೆ ಹೆಚ್ಚಾದಾಗ ಮಾವಿನ ಇಳುವರಿಯಲ್ಲಿ ಏನಾದರೂ ಪರಿಣಾಮ ಬೀರುತ್ತದೆ? ಸರ್, ಕಂಪ್ಲೀಟ್ ಸ್ಟಾರ್ಟಿಂಗ್ 15-20% ಲಾಸ್ ಆಗ್ಬೋದು, ಮಿಡಿಕಾಯಿ ಉದುರ್ಬೋದು. ಒಂದು ವೇಳೆ ದಟ್ಟ ಮೋಡ ಹತ್ತಿರನೇ ಇದೆ ಅಂತ ತಿಳ್ಕೊಳ್ಳಿ, ಆವಾಗ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಗಾಳಿಯ ಸನ್ನಿವೇಶ ಜಾಸ್ತಿ ಬಂದಾಗ ಇದು 60-50% ಲಾಸ್ ಕೂಡ ಕಾಸ್ ಮಾಡಬಹುದು. ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಅಂದ್ರೆ ಹತೋಟಿ ಕ್ರಮ ಬಹಳಷ್ಟು ಇಂಪಾರ್ಟೆಂಟ್. ಈಗ ಎಲೆಗಳ ಮೇಲೆ ಜಾಸ್ತಿ ತೀವ್ರತೆ ಇರ್ತದೋ ಅಥವಾ ಕಾಯಿಗಳ ಮೇಲೆ ಅಥವಾ ಕಾಂಡದ ಮೇಲೆ ಈ ಬೂದಿ ರೋಗ ಜಾಸ್ತಿ ಬರ್ತದೆ? ಇದು ಮೇನ್ ಆಗಿ ಎಲೆಗಳಲ್ಲಿ ಮತ್ತೆ ಇನ್ಫ್ಲೋರೆಸೆನ್ಸ್ ಹೇಳ್ತಾರೆ ಗೊಂಚಲುಗಳು, ಆ ಗೊಂಚಲುಗಳಲ್ಲಿ ಅದರಲ್ಲಿ ಮನೆ ಮಾಡಿರುತ್ತೆ, ಅಲ್ಲಿನೇ ಫೀಡ್ ಆಗಿರೋದ್ರಿಂದ ಒಣ ಸನ್ನಿವೇಶದಲ್ಲಿ ಇದು ಇನ್ನೂ ಜಾಸ್ತಿ ಆಗುತ್ತೆ ಸರ್. ಇದು ಸೂಕ್ತವಾದಂತಹ ನಿರ್ವಹಣಾ ಕ್ರಮ ಬೂದಿ ರೋಗಕ್ಕೆ ನವೆಂಬರ್ ಡಿಸೆಂಬರ್ ಅಥವಾ ಜನವರಿ ಹೇಳ್ತೀರಾ? ಹೌದೌದು, ಡಿಸೆಂಬರ್ ಜನವರಿ ಒಳಗಡೆ ಆಗಬೇಕು, ನಿರ್ವಹಣೆ ಆಗಬೇಕು. ಮಿಡಿಕಾಯಿ ಆಗುವ ಸಾಧ್ಯತೆ ಇರೋದ್ರಿಂದ ಅದನ್ನು ಮಾಡ್ಕೊಳ್ಳಬೇಕಾಗುತ್ತೆ, ಇಲ್ಲಾದ್ರೆ ಮಿಡಿಕಾಯಿ ಕೂಡ ಉದುರ್ಕೊಂಡು ಹೋಗುತ್ತೆ. ಇನ್ನೊಂದು ಹೇಳಿದ್ರಿ, ಈಗ ಚುಬ್ಬು ರೋಗ, ಇದು ರೋಗ ಹೇಗಿರ್ತದೆ, ಯಾವ ಸಂದರ್ಭದಲ್ಲಿ ಇದು ಬರ್ತದೆ, ಇದರ ಲಕ್ಷಣಗಳು ಹೇಗಿರ್ತವೆ? ಇದು ಕೂಡ ಸರ್ ಆಂಥ್ರಾಕ್ನೋಸ್ ಡಿಸೀಸ್ ಅಂತ ಹೇಳ್ತೇವೆ. ಇದು ಗೊಂಚಲಿನ ಮೇಲೆ ಮತ್ತೆ ಎಲೆ ಮೇಲೆ ಬೀಳ್ತವೆ, ಟೊಂಗೆಗಳ ಮೇಲೆ ಕೂಡ ಇರ್ತವೆ, ಅದು ಕಂದು ಬಣ್ಣದ ಚುಕ್ಕಿಗಳು ಕೂಡ ಅಲ್ಲಿ ಬರ್ತವೆ ಆಂಥ್ರಾಕ್ನೋಸ್ ಇಂದಾಗಿ. ಸೊ ಕೊಲ್ಟೋಟ್ರೈಕಮ್ ಈ ಬರುವಂತಹ ಒಂದು ರೋಗ ಇರೋದ್ರಿಂದ ಫಂಗಲ್ ಡ್ಯಾಮೇಜ್ ಆಗಿರುವಂತ ಇದು ಕೂಡ ಅಷ್ಟೇ, ಬಹಳಷ್ಟು ನಿರ್ವಹಣೆ ಕೂಡ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಕೊಲ್ಟೋಟ್ರೈಕಮ್ ಅಂದಿರುವಂತಹ ಒಂದು ರೋಗದ ಬಾಧೆಯಲ್ಲಿ ಇನಿಷಿಯಲ್ಲಿ ಕೂಡ ಮಾಡಬೇಕಾಗುತ್ತೆ, ಇಲ್ಲಾದ್ರೆ ಆ ಚಿಬ್ಬುಗಳು ಜಾಸ್ತಿ ಆಗಿಬಿಟ್ಟು ಕಾಯಿಗಳ ಮೇಲೇನೂ ಆಮೇಲೆ ಹಣ್ಣಾದ ಮೇಲೇನೂ ಕೂಡ ಅದು ರೋಗ ಇರೋದ್ರಿಂದ ಇದನ್ನು ಪ್ರೀ ಹಾರ್ವೆಸ್ಟ್ ಪೋಸ್ಟ್ ಹಾರ್ವೆಸ್ಟ್ ಎರಡೂ ಡಿಸೀಸ್ಗಳಿಗೆ ಇದು ಎಕ್ಸಾಂಪಲ್ ಕೊಡ್ಬೋದು ನಾವು, ಅಂದರೆ ಉದಾಹರಣೆ ಕೊಡ್ಬೋದು. ಅದಕ್ಕೋಸ್ಕರ ಕಂದು ಮಚ್ಚೆ ಕಪ್ಪಾಗಿ ಟರ್ನ್ ಆದಾಗ ಇದರ ತೀವ್ರತೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಮ್ಯಾಂಗೋ ಮಾರ್ಕೆಟಲ್ಲಿ ತಗೊಳ್ಳುವಾಗ ನಾವು ಅಲ್ಸರ್ ಟೈಪ್ ಇರುತ್ತವೆ, ಆವರೆಗೂ ಹೋಗುತ್ತೆ, ಅದು ಸಣ್ಣ ಹಂತದಲ್ಲಿ ಹಿಡಿದ್ಬಿಟ್ಟು ಅಲ್ಲಿವರೆಗೂ ಹೋಗುತ್ತವೆ. ಅಲ್ಲಿನೂ ಅಷ್ಟೇ, ನಾವು ಕಾರ್ಬನ್ ಡೈಸಿಮ್ ಪ್ಲಸ್ ಮ್ಯಾಂಕೋಸಬ್ ಇರುವಂತಹ ಸಂಯುಕ್ತ ಶಿಲೀಂದ್ರನಾಶಕವನ್ನು ನಾವು 2 gram ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ, ಅಥವಾ ಕ್ಲೋರೋಥಲಾನಿಲ್ ಅಂತ ಹೇಳ್ತೇವೆ, ಕವಚ್ ಅಂತ ಹೇಳ್ತೇವೆ, 2 gram ಪ್ರತಿ ಲೀಟರ್ನಲ್ಲಿ ಹಾಕೊಂಡು ಸಿಂಪಡಣೆ ಮಾಡಿದಾಗ ಇದನ್ನು ಸ್ಪ್ರೇ ಮಾಡಬಹುದು. ಬಹಳಷ್ಟು ರೈತರು ಪೋಸ್ಟ್ ಹಾರ್ವೆಸ್ಟ್ ಡಿಸೀಸ್, ಸಾವಯವ ರೈತರು ಇದರಲ್ಲ ಸರ್, ನಮ್ಮಲ್ಲಿ ನಮ್ಮ ಸಾವಯವ ರೈತರು ಕೂಡ ಅಲ್ಲಿ ನೀವು ಸುಡೋಮೋನಸ್ ಫ್ಲೋರೆಸೆನ್ಸ್ ಯೂಸ್ ಮಾಡಬಹುದು, ಅಥವಾ ಟ್ರೈಕೋಡರ್ಮವನ್ನು ಕೂಡ ಯೂಸ್ ಮಾಡಬಹುದು. 5 ml ಪರ್ ಲೀಟರ್ ಹಾಕೊಂಡ್ಬಿಟ್ಟು ಲಿಕ್ವಿಡ್ ಟ್ರೈಕೋಡರ್ಮ್ಗಳು ಸಿಗ್ತವೆ, ಆಮೇಲೆ ಪೌಡರ್ ಟ್ರೈಕೋಡರ್ಮ ಸಿಗ್ತವೆ, ಅದನ್ನು ಕೂಡ ಬಳಸಬಹುದು. 5 gram ಪರ್ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಿದಾಗ ಸಾವಯವ ರೈತರು ಇದನ್ನು ಹತೋಟಿ ಮಾಡಬಹುದು. ಇನ್ನೂ ನಾವು ಜಾಸ್ತಿ ಹಣ್ಣಾಗಕ್ಕೆ ಬಿಡೋದು ಬೇಡ, ಅಲ್ಲಿ ಫೀಲ್ಡ್ ಅಲ್ಲಿ ಇರತಕ್ಕಂತಹ ಅದನ್ನು ಕೂಡ ಡ್ಯಾಮೇಜ್ ಆಗದಂತೆ ಹಾರ್ವೆಸ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಕೆಳಗೆ ಬಿದ್ದಾಗ ಅದಕ್ಕೆ ಏಟಾಗಿ ಇನ್ನೂ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಇದರ ರೋಗದ ತೀವ್ರತೆ ಹೆಚ್ಚಾಗಿರ್ತದೆ ಹೇಗೆ, ಅಥವಾ ಏನು ರೈತ ಬಾಂಧವರು ಏನಾದರೂ ನಿರ್ಲಕ್ಷ್ಯ ಮಾಡಿದರೆ ಅಂತಂದ್ರೆ ಇದು ಹೇಗೆ ಪರಿಣಾಮ ಬೀರುತ್ತೆ? ಹೌದು ಸರ್, ಇದು ಕೂಡ ಅಷ್ಟೇ. ಒಂದು ವೇಳೆ ಫುಲ್ ಅಲ್ಲಿ ಬಿದ್ರೆ ನಮಗೆ ಟ್ರಕ್ಗಳಲ್ಲಿ ಸ್ಟೋರೇಜ್ ಪಾಸ್ ಆಗುತ್ತೆ ಹಣ್ಣುಗಳೆಲ್ಲ, ಅಲ್ಲಿ ಕೂಡ ಡ್ಯಾಮೇಜ್ ಆಗೋ ಸಾಧ್ಯ ಇದೆ. ಕಾರ್ಟೂನ್ ಬಾಕ್ಸ್ಗಳಲ್ಲಿ ಸೇಫ್ ಆಗಿ ಪ್ಯಾಕಿಂಗ್ ಮಾಡಬೇಕಾಗುತ್ತೆ, ಜಂಪ್ಗಳು ಹಂಪ್ಗಳು ಕೂಡ ಕಡಿಮೆ ಆಗಿರಬೇಕಾಗುತ್ತೆ. ಆಮೇಲೆ ಈವನ್ ಹಾರ್ವೆಸ್ಟ್ ಮಾಡುವಾಗಲೇ ಅಷ್ಟೇ, IHR ಡೆವಲಪ್ ಮಾಡಿದಂತಹ ಒಂದು ದೊಂಟಿ ಇದೆ, ಆ ಯೂಸ್ ಅನ್ನು ಕೊಕ್ಕೆಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸೇಫ್ ಆಗಿ ಮಾಡಬೇಕಾಗುತ್ತೆ, ಆವಾಗ ಈ ನಿರ್ವಹಣೆ ಮಾಡಬಹುದು. ಎಲೆಗಳಲ್ಲಿ ಇದು ಚುಕ್ಕಿ ರೋಗ ಬಂದರೆ ಆಟೋಮೆಟಿಕ್ಲಿ ಕಾಯಿಗಳಿಗೂ ಚುಕ್ಕಿ ರೋಗ ಬರುತ್ತೆ. ಒಳ್ಳೆಯದು ಸರ್. ಜೊತೆಗೆ ಈಗ ರೈತ ಬಾಂಧವರು, ಈಗ ಎಲೆ ಚುಕ್ಕಿ ರೋಗ ಅಂತ ಹೇಳಿದ್ರಿ ಪ್ರಾರಂಭದಲ್ಲಿ, ನಾವು ಕೆಲವು ರೋಗಗಳನ್ನು ಪಟ್ಟಿ ಮಾಡಿದಾಗ ಎಲೆ ಚುಕ್ಕಿ ರೋಗ ಇದು ಹೇಗಿರ್ತದೆ, ಯಾವ ಹಂತದಲ್ಲಿ ಬರ್ತದೆ, ಯಾವ ಎಲೆಗಳಲ್ಲಿ ಇದು ಕಂಡು ಬರ್ತದೆ? ನೋಡಿ ಸರ್, ಬ್ಯಾಕ್ಟೀರಿಯಲ್ ಲೀವ್ ಸ್ಪಾಟ್, ಒಂದು ಮಳೆ ಆಗಿ ಅಪರೂಪಕ್ಕೆ ಆಫ್ ಸೀಸನ್ ಮಳೆ ಆಗುತ್ತೆ, ಅದನ್ನು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ರೈತರು ಸಡನ್ ಆಗಿ ಮೋಡ ಕ್ರಿಯೇಟ್ ಆಗುತ್ತೆ, ಲೊಕ್ಯಾಲಿಟಿ ವೈಸ್ ಬರುತ್ತೆ, ಒಂದು ವಿಲೇಜ್ಗೆ ಬಂದರೆ ಇನ್ನೊಂದು ವಿಲೇಜ್ಗೆ ಬರಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಇದು ಔಟ್ ಬ್ರೇಕ್ ಆಗುವ ಸಾಧ್ಯತೆ ಇದೆ. ಸೊ ಆಫ್ ಸೀಸನ್ ಮಳೆ ಕೂಡ ಬ್ಯಾಕ್ಟೀರಿಯಲ್ ಕ್ಯಾಂಕರ್ಗೆ ಸಹಕಾರಿ ಆಗೋದ್ರಿಂದ ನಾವು ಅಲ್ಲಲ್ಲಿ ನೋಡಬೇಕಾಗುತ್ತೆ. ಎಲೆಗಳಲ್ಲಿ ಕೂಡ ಒಂದು ವೃತ್ತಾಕಾರದ ಒಂದು ಕಪ್ಪು ಚುಕ್ಕಿಗಳು ಬರ್ತವೆ, ಕಂದ್ರ ಆಕಾರ ಬರ್ತವೆ, ಆಮೇಲೆ ಕಂದು ಬಣ್ಣದ ಚುಕ್ಕಿಗಳು ಕೂಡ್ಕೊಂಡು ಸುತ್ತಲೂ ಹಳದಿ ಚಿಹ್ನೆಗಳು ಆಗ್ತವೆ, ಆಮೇಲೆ ಆಳವಾದ ಒಂದು ಡಿಪ್ರೆಷನ್ ಆಗಿಬಿಟ್ಕೊಂಡು ಅಲ್ಲಿ ವೃತ್ತಾಕಾರದ ಕಪ್ಪು ಚುಕ್ಕಿಗಳು ಅಲ್ಲಿನೇ ಮಚ್ಚೆ ಆಗುವುದರಿಂದ ಬ್ಯಾಕ್ಟೀರಿಯಲ್ ಕ್ಯಾಂಕರ್ ನಿರ್ವಹಣೆ ಜಾಸ್ತಿ ರೈತರಿಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ರೈತರು ಇನ್ಪುಟ್ಸ್ಗಳನ್ನು ಅವರು ಸಡನ್ ಆಗಿ ಇಟ್ಕೊಳಕ್ಕಾಗಲ್ಲ. ದಾಳಿಂಬೆ ಬೆಳೆಗಾರರು ಫೇಲ್ ಆಗಕ್ಕೆ ಇದೇ ಕಾರಣ ಸರ್, ಇದೇ ಬ್ಯಾಕ್ಟೀರಿಯಲ್ ಕ್ಯಾಂಕರೇ ಕಾರಣ ಸರ್. ಸೊ ಅದಕ್ಕೋಸ್ಕರ ಮಾವಿನಲ್ಲಿ ಕೂಡ ಬ್ಯಾಕ್ಟೀರಿಯಲ್ ಕ್ಯಾಂಕರ್, ಬ್ಯಾಕ್ಟೀರಿಯಲ್ ಲೀವ್ ಸ್ಪಾಟ್ ಬಂದಾಗ ಒಂದು ಸ್ಟ್ರೆಪ್ಟೋಮೈಸಿನ್ 0.3 gram per liter ಮತ್ತೆ ಬ್ಲೈಟ್ಯಾಕ್ಸ್ ಕಾಪರ್ ಆಕ್ಸಿಕ್ಲೋರೈಡ್ 3 ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಬೇಕಾಗುತ್ತೆ. ಯಾಕಂದರೆ ಕಾಪರ್ ಇದು ಮೈಲ್ತುತ್ತ ಅಂಶ ಇರುವುದರಿಂದ ಇದಕ್ಕೆ ರೋಗ ನಿರ್ವಹಣಾ ತಾಕತ್ತು ಜಾಸ್ತಿ ಇದೆ. ಆಮೇಲೆ ಇದರ ಬಳಕೆ ಕೂಡ ಕರೆಕ್ಟಾಗಿ ಮಾಡಿದಾಗ ರೈತರನ್ನು ಈ ರೋಗವನ್ನು ಹತೋಟಿ ಮಾಡಬಹುದು. ಇದರ ಪ್ರಸಾರ ಅಥವಾ ಹರಡುವಿಕೆ ಹೇಗಿರ್ತದೆ, ಅಥವಾ ಏನಾದರೂ ನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ ಇದು ಎಲೆಗಳ ತೀವ್ರತೆ ಬಾಧೆ, ಇದರ ಬಾಧೆ ಹೆಚ್ಚಾಗಬಹುದೇ ಹೇಗೆ? ಎಸ್ ಸರ್, ಇದು ಕೂಡ ಇದು ಲಾಸ್ ಪರ್ಸೆಂಟೇಜ್ ಪ್ರಕಾರ ಒಂದು ಅಧ್ಯಯನ ಪ್ರಕಾರ 30-40% ಲಾಸ್ ಮಾಡುತ್ತೆ. ಯಾಕಂದ್ರೆ ಇದು 3-4 ದಿನ ಒಳಗಡೆ ಕಂಟ್ರೋಲ್ ಮಾಡಲಿಲ್ಲ, ಇದು ಹತೋಟಿಗೆ ಸಿಗಲ್ಲ, ಬಹಳಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಅದರ ತೂಕದಿಂದ ಇದು 15% ಒಳಗಡೆನೆ ಇರುವಾಗಲೇ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಮತ್ತು ಸ್ಟ್ರಿಪ್ಟೋಮೈಸಿನ್ ಸಿಂಪಡಣೆ ಮಾಡಿದಾಗ ಹತೋಟಿ ಮಾಡುವುದು, ಅಥವಾ ಸುಡೋಮೋನಾಸ್ ಫ್ಲೋರೆಸೆನ್ಸ್ ಬಯೋಕಂಟ್ರೋಲ್ ಏಜೆಂಟ್ ಇದೆ, ಬ್ಯಾಕ್ಟೀರಿಯಲ್ ಏಜೆಂಟ್, ಅದನ್ನು 5 ಗ್ರಾಮ್ ಪರ್ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಿದ್ರೆ ಹತೋಟಿ ಮಾಡುವುದು. ಯಾಕಂತಂದ್ರೆ ಈಗ ಮುಖ್ಯವಾಗಿ ರೈತ ಬಾಂಧವರು ಇನ್ನೊಂದು ಸಮಸ್ಯೆ ಇರುವಂಥದ್ದು, ಯಾಕಂತಂದ್ರೆ ಸೀಸನ್ ಸ್ಟಾರ್ಟ್ ಆಗಾದಾಗ ಅಥವಾ ಈ ಕಾಯಿ ಕಚ್ಚುವಂತ ಸಂದರ್ಭದಲ್ಲಿ, ಹೂ ಬಿಡುವಂತ ಸಂದರ್ಭದಲ್ಲಿ ರೈತ ಬಾಂಧವರು ಆತಂಕಗೊಳಗಾಗ್ತಾರೆ. ಈಗ ಎಲ್ಲ ಹೂಗಳು ಉದುರ್ಬಿಡ್ತವೆ, ಉದುರ್ಬಿಟ್ಟ ಮೇಲೆ ಕಾಯಿಗಳು ಹಿಡ್ಕೊಳ್ಳೋದಿಲ್ಲ ಎಂಬಂತಹ ಒಂದು ಎಲೆ ಉದುರುವಿಕೆ ಜೊತೆಗೆ ಈ ಎಲೆ ರೋಗಗಳಾಗಿರ್ಬೋದು, ಬೇರೆ ಬೇರೆ ರೋಗಗಳ ಜೊತೆಗೆ ಈ ಹೂ ಉದುರುವಿಕೆ ಬಹಳಷ್ಟು ಆತಂಕಕ್ಕೆ ರೈತ ಬಾಂಧವರು ಒಳಗಾಗ್ತಾರೆ. ಹೂ ಉದುರುವಿಕೆಗೆ ಕಾರಣ ಅಥವಾ ಪರಿಹಾರ, ರೈತ ಬಾಂಧವರು ಹೂ ಉದುರೋದ್ರ ಸಾಮಾನ್ಯ ಅಥವಾ ಯಾವ ಹಂತದಲ್ಲಿ ಹೂ ಉದುರಬಾರದು ಹೇಗೆ? ಸರ್, ಇದೊಂದು ದೊಡ್ಡ ಪ್ರಶ್ನೆನೆ. ಯಾಕಂದ್ರೆ ಇಡೀ ನಾವು ಸರ್ವೆ ಮಾಡಿದ್ದೇವೆ, ಒಂದು ಅನುಭವ ಪ್ರಕಾರ ನಾನು 6 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೆ, ಕರಾವಳಿ, ಮಲೆನಾಡು ಮತ್ತೆ ಬಯಲಸೀಮೆ ಭಾಗದಲ್ಲಿ ಇಲ್ಲಿನೂ ಕೆಲಸ ಮಾಡಿದ್ದೇವೆ. ಇದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. 100% ಇರುವಂತದ್ದು 100% ಕಚ್ಕೊಳ್ಳೋದೇ ಇಲ್ಲ ಮಾವಲ್ಲಿ, ಅದರಲ್ಲಿ ಇರತಕ್ಕಂಥ 0.3% ಆದರೂ ಉಳಿಸ್ಕೊಳ್ಬೇಕಾದ್ರೆ ಭಾಳಷ್ಟು ನಿಗಾ ವಹಿಸ್ಕೊಳ್ಬೇಕಾಗುತ್ತೆ. ಒಂದು ವೇಳೆ 100% ಸೆಟ್ಟಿಂಗ್ ಆಗ್ತಿದ್ರೆ ಭಾಳಷ್ಟು ಒಂದು ಇಳುವರಿ ಬರ್ತಿತ್ತು. ಯಾಕಂದರೆ ಇಲ್ಲಿ ಬೇರೆ ಬೇರೆ ರೀಸನ್ ಇದೆ, ರೈತರು ನಿರಂತರ ನೀರು ಕೊಡ್ತಾ ಇದ್ದಾರೆ, ಇದು ಕೂಡ ಭಾಳಷ್ಟು ಆ ರೀತಿ ಮಾಡ್ಕೊಳ್ಬಾರ್ದು. ಆಮೇಲೆ ಕೆಲವೊಂದು ಸಾವಯವ ರೈತರು ಸುಡುಮಣ್ಣು ಹಾಕ್ತಾ ಇದ್ದಾರೆ, ಎಲ್ಲವೂ ಮಾಡ್ಕೊಂಡ್ಬಿಟ್ಟು ಹೂ ಆದಾಗ ಇನ್ನೂ ಕಾಯಿ ಬರ್ತಾ ಇರುವಂತ ಸುಡುಮಣ್ಣು ಒಮ್ಮೆಲೆ ಹಿಟ್ ಆಗ್ತವೆ. ಆಮೇಲೆ ಸಕ್ಕರೆ ಕಾರ್ಖಾನೆ ನಮ್ಮಲ್ಲಿ 4-5 ಇದೆ, ಆ ಸಕ್ಕರೆ ಕಾರ್ಖಾನೆ ವೇಸ್ಟ್ ಕೂಡ ತಂದು ಹಾಕ್ತಾ ಇದ್ದಾರೆ, ಹೀಟ್ ಆಗುತ್ತೆ ಅದು. ಒಮ್ಮೆಲೆ ಬೇರ್ ವ್ಯಾಪ್ತಿ ಹೀಟ್ ಆದಾಗ ಆಟೋಮೆಟಿಕ್ಲಿ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಬಹಳಷ್ಟು ಒಂದು ಆತುರದ ಕ್ರಮಗಳು ಬೇಡ, ಏನು ವೈಜ್ಞಾನಿಕ ಕ್ರಮ ಇದೆ ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಎಲ್ಲಿ ಹೂಗಳ ಉದುರುವಿಕೆ ಇದೆಯಾ ಅದು ರೀಸನ್ ನೋಡ್ಕೊಳ್ಬೇಕಾಗುತ್ತೆ. ಒಂದು ಬೂದಿಯಿಂದ ಉಳ್ಕೊಂಡ್ರೆ ಅಲ್ಲಿ ಈಗಾಗಲೇ ನಾವು ಹೇಳಿದ್ದೇವೆ, ಗಂಧಕ ಸಲ್ಫರ್ ಅದನ್ನು 3 ಗ್ರಾಮ್ ಪರ್ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು. ಅಥವಾ ಏನು ಫಂಗಲ್ ಡ್ಯಾಮೇಜ್ ಇದೆಯಾ, ಅಥವಾ ಆಂಥ್ರಾಕ್ನೋಸಿಂದ ಉದುರುತ್ತಿದೆಯಾ, ಆವಾಗ ನೀವು ಕಾರ್ಬಂಡೈಸಿಮ್ ಅದನ್ನು 1 ಗ್ರಾಮ್ ಪರ್ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು. ಇದನ್ನೆಲ್ಲವೂ ಲೆಕ್ಕ ಇಟ್ಕೊಂಡೇ ಮಾಡಬೇಕಾಗತ್ತೆ. ಹೂ ಹಂತದಲ್ಲಿ ಅತಿಯಾದ ಗೊಬ್ಬರ ಬಳಕೆ ಕೂಡ ಡೇಂಜರ್. ಜೊತೆಗೆ ತಾವು ಹೇಳಿದ್ರೆ ಈಗ ಅತಿಯಾದ ರಾಸಾಯನಿಕ ಬಳಕೆ ಆಗಿರ್ಬೋದು, ಜೊತೆಗೆ ಈ ಬೂದಿಯ ಒಂದು ಸುಡು ಬೂದಿಯ ಒಂದು ಬಳಕೆ ಆಗಿರ್ಬೋದು, ಯಾವ ಯಾವ ಬೇರೆ ಬೇರೆ ಕಾರಣಗಳಿಂದಾಗಿ ಹೂ ಉದುರುವಿಕೆ ಹೆಚ್ಚಾಗ್ತದೆ? ಈಗ ನಾವು ನೋಡಬೇಕಾದ್ರೆ ಇಲ್ಲಿ ಸಾವಯವ ರೈತರು 1, 2, 3, 4 ಅಡಾಪ್ಟೇಷನ್ಗಳು ಮಾಡ್ತಾ ಇರ್ತವೆ. ಆದರೆ 4-5 ಎಣ್ಣೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾಯಿದ್ರೆ ಇದು ದೊಡ್ಡ ಕಷ್ಟ. ವಿಜ್ಞಾನಿಗಳ ಶಿಫಾರಸು ಇಲ್ಲದೆ ಡೈರೆಕ್ಟಾಗಿ ಅವರು ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಲ್ಲಿನೇ ತೊಗೊಂಡ್ಬಿಟ್ಟು ಅವರು 4-5 ಎಣ್ಣೆಗಳನ್ನು ಮಿಕ್ಸಪ್ ಮಾಡ್ಕೊಂಡು ಮಾಡ್ತಾರೆ. ಇದು ಟಾಕ್ಸಿಸಿಟಿ ಆಗುತ್ತೆ, ಬಹಳ ಲ್ಯಾಂಕಿ ಇರಿದಂಥ ಫ್ಲವರ್ ಸ್ಟ್ರಕ್ಚರ್, ಅದು ಬಹಳ ನಾಜೂಕಾದಂಥ ಫ್ಲವರ್ ಸ್ಟ್ರಕ್ಚರ್, ಮಿನಿಕಾಯಿ ಸ್ಟ್ರಕ್ಚರ್, ಅಲ್ಲಿ ಕೂಡ ಅವರಿಗೆ ಎಫೆಕ್ಟ್ ಆದರೆ 24 ಗಂಟೆ ಒಳಗೆ ರಾಶಿ ರಾಶಿ ಹೂಗಳು ಬೀಳುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೋಸ್ಕರ ಆ ಒಂದು ಹಂತದಲ್ಲಿ ನಿಗದಿತ ಶಿಫಾರಸಲ್ಲಿರ್ತಕ್ಕಂಥ ಕೆಮಿಕಲ್ ಮಾತ್ರ ಬಳಸಬೇಕಾಗುತ್ತೆ ಅಥವಾ ಔಷಧಿ ಬಳಸಬೇಕಾಗುತ್ತೆ. ಕೆಲವೊಂದು ರೈತರು ಹೇಳ್ತಾರೆ ಅಥವಾ ವಿಜ್ಞಾನಿಗಳು ತಾವು ಹೇಳ್ತೀರಿ, ಈ ಹೂ ಬಿಡುವ ಸಂದರ್ಭದಲ್ಲಿ IHR ಅವರು ಸಿದ್ಧಪಡಿಸಿರುವಂತಹ ಮ್ಯಾಂಗೋ ಸ್ಪೆಷಲ್, ಇದು ಹೂ ಕಚ್ಚುವುದಕ್ಕೆ ಅಥವಾ ಕಾಯಿ ಕಚ್ಚುವುದಕ್ಕೆ ಏನಾದರೂ ಸಹಕಾರಿ ಆಗ್ತದೆ ಹೇಗೆ? ಹೌದು ಸರ್, 17-20% ಇಳುವರಿ ಕೂಡ ಎನ್ಕರೇಜ್ ಮಾಡುತ್ತೆ, ತೂಕನೂ ಕೂಡ ಜಾಸ್ತಿ ಬರ್ತವೆ, ಕ್ವಾಲಿಟಿ ಬರ್ತವೆ. ಏನು ಮ್ಯಾಂಗೋ ಸ್ಪೆಷಲ್, 5 ಗ್ರಾಮ್ ಪರ್ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡೋದ್ರಿಂದ ಒಳ್ಳೆ ಫ್ಲವರ್ ಕೂಡ ಸೆಟ್ಟಿಂಗ್ ಆಗುತ್ತೆ, ಕಾಯಿಗಳು ಸೆಟ್ಟಿಂಗ್ ಆಗುತ್ತವೆ. ಇದರೊಟ್ಟಿಗೆ ಮ್ಯಾಚ್ ಆಗುವಂತಹ ಕೆಮಿಕಲ್ 1-2 ಇದೆ, ಕಾರ್ಬಂಡೈಸಿಮ್, ಅದನ್ನು ಕೂಡ ಮ್ಯಾಚ್ ಆಗುತ್ತೆ, ಕಂಪ್ಯಾಟಬಿಲಿಟಿ ಇದೆ. 1 ಗ್ರಾಮ್ ಪರ್ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಇದು ಮ್ಯಾಂಗೋದಲ್ಲಿ ಕೂಡ ಇಳುವರಿ ಜಾಸ್ತಿ ಆಗುತ್ತೆ. ಈಗ ಮ್ಯಾಂಗೋ ಸ್ಪೆಷಲ್ ಅನ್ನು ಯಾವ ಸಂದರ್ಭದಲ್ಲಿ ತಾವು ಹೇಳಿದ್ರೆ 5 ಗ್ರಾಮ್ ಪ್ರತಿ ಲೀಟರ್ಗೆ ಅಂತ ಹೇಳ್ಬಿಟ್ಟು 50% ಆದರೂ ಹೂವು ಆಗಿರ್ಬೇಕು ಸರ್, ಅಂತ ಟೈಮಲ್ಲಿ ಬಳಕೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಎಷ್ಟು ಸಮಯದವರೆಗೆ ಇದು, 1 ಸಲ ಸಾಕ ಅಥವಾ 2 ಸಲ? 2 ಸಲ ಸಿಂಪಡಣೆ ಮಾಡ್ತಾ ಇದ್ರೆ ಒಂದು 15 ದಿನ 50% ಇರುವಾಗ ಇನ್ನೊಂದು ಕಾಯಿ ಕಚ್ಚು ಹತ್ತಿರ ಮಿಡಿಕಾಯಿ ಇದ್ದಾಗಲೂ ಕೂಡ ಮಾಡು. ಈಗ ಹೂ ಉದುರುವುದು ಒಂದು ಸಾಮಾನ್ಯ ತೊಂದರೆ ಅಂತ, ಅದು ಸಾಮಾನ್ಯವಾಗಿ ಅದು ನೈಸರ್ಗಿಕವಾಗಿ ಎಲ್ಲ ಹೂಗಳು ಕಾಯಿ ಕಚ್ಚುತ್ತಿಲ್ಲ. ರೈತ ಬಾಂಧವರು ಈ ಹೂ ಉದುರ್ಬಿಡ್ತು ಅಂತ ಹೇಳಿ ಅನಾವಶ್ಯಕವಾದಂತ ತಾವು ಹೇಳಿದಂತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಹೊಡಿತಾರೆ. ಎಷ್ಟು ಪ್ರತಿಶತ ಹೂ ಬಿಟ್ಟಾಗ ಕಾಯಿಗಳು ಆಗ್ತವೆ ರೈತ ಬಾಂಧವರು? ಹೌದು, ಈಗ ನಾವು ನೋಡಬೇಕಾದ್ರೆ ಒಂದು 15-20% ಫ್ಲವರಿಂಗ್ ಇಂದ ಮಿಡಿಕಾಯಿಗೆ ಟರ್ನ್ ಆಯ್ತು ಅಂತ ತಿಳ್ಕೊಳ್ಳಿ, ಆವಾಗ ಸ್ವಲ್ಪ ಗಮನ ನೋಡ್ಕೊಳ್ಬೇಕಾಗುತ್ತೆ. ನಾವು ದಟ್ಟವಾದ ಮೋಡ ಇದ್ದಾಗಲೂ ಹೂಗಳು ಉದುರುವುದನ್ನು ನಾವು ನೋಡಿದ್ದೇವೆ. ಆದರೆ ಕೆಲವೊಂದು ವೆರೈಟಿಗಳಿವೆ, ತೋತಾಪುರಿ ಅಂತವು, ಅವು ಕೂಡ ಭಾಳಷ್ಟು ರೆಸಿಸ್ಟೆಂಟ್ ಇರುವುದರಿಂದ ಸರ್ವೇ ಸಾಮಾನ್ಯ ಆಗಿ ಫ್ಲವರ್ ಡ್ರಾಪಿಂಗ್ ಪರ್ಸೆಂಟೇಜ್ಗಳು ಏನು ಫಂಗಲ್ ಡ್ಯಾಮೇಜಿಂದಲೇ ಜಾಸ್ತಿ ಆಗ್ತವೆ. ಅದರಿಂದಲೇ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಪೌಡ್ರಿ ಮಿಲ್ಡ್ಯೂ ಡಿಸೀಸ್ ಬೂದಿ ರೋಗದಲ್ಲೇ ಜಾಸ್ತಿ ಆಗುತ್ತೆ ಸರ್. ಈಗ ಸಾಮಾನ್ಯವಾಗಿ ಹೂ ಉದುರುವುದು ಸಾಮಾನ್ಯ ಪ್ರಕ್ರಿಯೆ. ರೈತ ಬಾಂಧವರು ಎಲ್ಲ ಹೂಗಳು ಎಲ್ಲ ಕಾಯಿಗಳಾಗಲಿಕ್ಕೆ ಸಾಧ್ಯ ಇರೋದಿಲ್ಲ, ಅದನ್ನು ಗಮನಿಸಬೇಕು. ಎಸ್ ಸರ್, ಅದನ್ನು ಬಹಳಷ್ಟು ಇಟ್ಕೋಬೇಕಾಗುತ್ತೆ. 100% ನಮಗೆ ರಿಟರ್ನ್ ಸಿಗಲ್ಲ ಅದರಲ್ಲಿ. ಅದು ಮಿನಿಮಮ್ ಒಂದು ಏನಿದೆ, ಒಂದು 5-10% ಸೆಟ್ಟಿಂಗ್ ಇದ್ರೇ ಬೆಸ್ಟ್ ಸೆಟ್ಟಿಂಗ್ ಅಂತಲೇ ಹೇಳ್ಬೋದು ನಾವು. ಇನ್ನೊಂದು ಡಾಕ್ಟರ್, ತಾವು ಹೇಳಿದ್ರಿ ಈ ಕೆಂಪು ತುಕ್ಕು ರೋಗ, ಇದು ಹೇಗೆ, ಇದು ಲಕ್ಷಣಗಳು ಹೇಗಿರ್ತವೆ, ಯಾವ ಹಂತದಲ್ಲಿ ಬರ್ತದೆ? ಸರ್, ರೆಡ್ ರಸ್ಟ್ ಅಂತ ಹೇಳ್ತೇವೆ, ಇದರಿಂದಾಗಿ ಕೆಂಪು ಕೆಂಪು ಆರೆಂಜ್ ಕಲರ್ ತುಕ್ಕು ಅಲ್ಲಲ್ಲಿ ಎಲೆಗಳ ಮೇಲೆ ಇರ್ತವೆ. ಇದರಿಂದಾಗಿ ಅದರ ಏನು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಏನಿದೆ ಅದರ ಕೂಡ ಎಫೆಕ್ಟ್ ಆಗುತ್ತೆ. ಆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಎಲ್ಲವೂ ರೆಡ್ ರಸ್ಟ್ ಕವರ್ ಹಾಕೊಂಡ್ಬಿಟ್ಟು ನಮಗೆ ಸೆಫಲೂರಸ್ ಸ್ಪೀಸೀಸ್ ಅಂತ ಹೇಳ್ತೇವೆ ಫಂಗಲ್, ಅದರಿಂದಾಗಿ ಆಲ್ಗೆ ಪಾಚಿ ಕಟ್ಕೊಂಡಂಗಿರ್ತವೆ. ಇದು ಕೆಳಭಾಗದಲ್ಲಿ ಜಾಸ್ತಿ ಇರ್ತವೆ. ಆಮೇಲೆ ಏನು ರೈತರು ಗಾಬರಿ ಪಡ್ಕೊಂತಿಲ್ಲ, ಇದನ್ನು ಕೆಮಿಕಲ್ ಆಗಿ ಕಾಪರಾಕ್ಸಿಕ್ಲೋರೈಡ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ಅಥವಾ ನೀವು ಆಕಳ ಗೋತ ಅಥವಾ ಜೀವಾಮೃತ 5 ml/L ಹಾಕೊಂಡು ಸಿಂಪಡಣೆ ಮಾಡಿದ್ರಾಗ್ಲೂ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಿ ಆಗ್ತವೆ. ಆಮೇಲೆ ಇದರ ರೋಗ ಕೂಡ ಆಗ್ತವೆ. ಬಹಳಷ್ಟು ನಾವು ಮಲೆನಾಡಲ್ಲಿ ಭಾಗದಲ್ಲಿ ನೋಡ್ತವೆ, ಇದಕ್ಕೆಲ್ಲ ಸಿಂಪಡಣೆ ಮಾಡಲ್ಲ ಅವರು, ಸೆಗಣಿ ರಾಡಿ ನೀರುಗಳು ಅಲ್ಲಲ್ಲಿ ಒಂದು ಜಗ್ಗಲ್ಲಿ ಹಾಕೊಂಡು ಎರಚಿ ಬಿಡ್ತಾರೆ, ಆ ಸೆಟ್ಟಿಂಗ್ ಅಲ್ಲಿನೇ ಬಿದ್ದು ಬಿಡ್ತವೆ. ಅವು ಮೇಲಿರ್ತಕ್ಕಂಥವು ಇರ್ತಕ್ಕಂಥ ಈಸಿ ಡೆಪೊಸಿಷನ್ ಇದೆ. ಪ್ರತಿಯೊಂದು ಸಣ್ಣ ಪುಟ್ಟ ರೋಗಕ್ಕೆ ಕೆಮಿಕಲ್ ಅವಶ್ಯಕತೆ ಇಲ್ಲ ಸರ್. ಯಾಕಂತಂದ್ರೆ ಈಗ ಈ ಒಂದು ಕೆಂಪು ತುಕ್ಕು ರೋಗಕ್ಕೆ ಅದು ಇಷ್ಟು ಬಾಧೆ ಅಥವಾ ಇದರ ನಷ್ಟದ ಪ್ರಮಾಣ ಕಡಿಮೆ ಅಂತೀರಾ ಹೇಗೆ? ಹೌದು ಸರ್, ಬಹಳ ಕಡಿಮೆ, 3-5% ಮಾತ್ರ ಇದೆ, ಅದರಲ್ಲೂ ಹಳೆ ಇದರಲ್ಲಿ. ಸರ್, ರೈತರು ಪ್ರತಿಯೊಂದು ಟೈಮಲ್ಲಿನೂ ಅದಕ್ಕೆ ಶೇಪ್ ಕೊಡೋದು ಬಹಳಷ್ಟು ಇಂಪಾರ್ಟೆಂಟ್. ಮ್ಯಾಂಗೋ ಟ್ರೀಸ್ ಟ್ರೈನಿಂಗ್, ಪ್ರೂನಿಂಗ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್. ಇದು ತೋಟಗಾರಿಕಾ ತಜ್ಞರದ್ದು ಟ್ರೈನಿಂಗ್ ಇದ್ರೆ ರೈತರು ತಜ್ಞ ತಗೊಳ್ಳೇಬೇಕು. ಅದಕ್ಕೆ ಒಂದು ಇಡೀ ದಿನದ ಕೋರ್ಸ್ಗಳು IHR ಮತ್ತೆ ಕೆಲವೊಂದು ತೋಟಗಾರಿಕಾ ವಿಶ್ವವಿದ್ಯಾಲಯ ಆಯೋಜನೆ ಮಾಡ್ತವೆ. ಅಂತ ಟೈಮಲ್ಲಿ ಕೂಡ ತೋಟಗಾರಿಕಾ ತಜ್ಞರಲ್ಲಿ ಭೇಟಿ ಮಾಡಿಕೊಂಡು ಯಾವ ಹಂತದಲ್ಲಿ ಮಾಡಬೇಕು ಪ್ರೂನಿಂಗ್ ಮತ್ತೆ ಟ್ರೈನಿಂಗ್ ಅದನ್ನು ಅವನು ರೂಢಿಸಿಕೊಳ್ಳಬೇಕು. ಈಗ ಗಿಡಕ್ಕೆ ತರಬೇತಿ ಕೊಡೋದು, ಟ್ರೈನಿಂಗ್ ಪ್ರೂನಿಂಗ್ ಮಾಡೋದ್ರ ಮೂಲಕವಾಗಿಯೂ ಕೂಡ ನಾವು ರೋಗಗಳನ್ನು ಬರಲಾರದಂಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬಹುದಾ? ಹೌದು ಸರ್, ಒಂದು ಬ್ಯಾಕ್ಟೀರಿಯಲ್ ಕ್ಯಾಂಕರ್ಗಳಲ್ಲಿ ನಾವು ಅದನ್ನೇ ಬಹಳಷ್ಟು ಇಂಪಾರ್ಟೆಂಟ್. ಎಷ್ಟು ಲೋಡನ್ನು ನಾವು ಕವರ್ ಮಾಡ್ಬೋದು, ಎಷ್ಟು ವೇಸ್ಟ್ಗಳನ್ನು ನಾವು ಟ್ರಿಮ್ಮಿಂಗ್ ಮಾಡಿದಾಗ ಹೆಚ್ಚಾಗ್ತವೆ. ಬಿದ್ದಂತಹ ನಾವು ಪ್ಲಾಂಟ್ ಪೆಥಾಲಜಿ ಸಸ್ಯ ರೋಗದಲ್ಲಿ ಬುಡ ಕ್ಲೀನ್ ಮಾಡ್ಕೊಳ್ಳಿ, ಬಡ್ಡೆ ಕ್ಲೀನ್ ಆಗಿರಲಿ ಅಂತ ಹೇಳ್ತೇವೆ. ಆಮೇಲೆ ಸರ್, ಸುಣ್ಣದ ಲೇಪನ ಕೊಡ್ತಾರೆ ಕಾಂಡಕ್ಕೆ, ಇದರಿಂದಾಗಿ ಹುಳಗಳು ಬರಲ್ಲ, ರೋಗನೂ ಬರಲ್ಲ, ಆಮೇಲೆ ಬೇಸಿಗೆಯಲ್ಲಿ ಅಂಟು ಕೂಡ ಬರಲ್ಲ. ಸುಣ್ಣದ ಲೇಪನ ಅಥವಾ ಬೋರ್ಡೋ ಪೇಸ್ಟ್ನ ಲೇಪನ ಕೂಡ ಮಾಡೋದು ತುಂಬಾ ಒಳ್ಳೇದು. ನಾವು ಹೇಳಿದಾಗ ಇದರ ಒಂದು ಲೇಪನ ಮಾಡಿದಾಗ ಈ ಒಂದು ನೊಣಗಳ ಬಾಧೆಗಳು ಕೂಡ ಕಡಿಮೆ ಆಗ್ತದೆ. ಎಸ್ ಸರ್, ಹೌದು ಸರ್. ಇನ್ನೊಂದು, ತಾವು ಹೇಳಿದಾಗೆ ಹೂ ವಿಕಾರ ಆಗ್ತದೆ ಕೆಲವೊಂದು ಕಡೆ, ಹೂ ಕಟ್ಟಿರುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಒಣಗೋಗ್ಬಿಟ್ಟಿರ್ತವೆ, ಆಕಾರ ವಿಕಾರ ಆಗಿ ಹೂಗಳು ಕೂಡ ತಮ್ಮ ಗಾತ್ರವನ್ನ ಸಹಜವಾದಂತಹ ಹೂಗಳು ಇರೋದಿಲ್ಲ. ಹೌದು ಸರ್, ಒಂದು ಮ್ಯಾಂಗೋ ಮಾಲ್ ಫಾರ್ಮೇಶನ್ ಬಹಳಷ್ಟು ಫ್ಯೂಜೇರಿಯಂ ಇಂದಾಗಿ ಆಗುತ್ತೆ, ಆಮೇಲೆ ಬೋರಾನ್ನ ಕೊರತೆಯಿಂದ ಆಗುತ್ತೆ ಅಂತ ಇತ್ತೀಚಿನ ಒಂದು ಇದೆ. ಆಮೇಲೆ ನೆಪ್ತಲಿನ್ ಅಸಿಟಿಕ್ ಆಸಿಡ್ ಒಂದು ಹಾರ್ಮೋನ್ ಕೂಡ ಕಡಿಮೆ ಆಗಿರುವುದರಿಂದ ಕೂಡ ಹೆಚ್ಚಾಗಿ ಕಂಡು ಬಂದಿದೆ. ಈ ಮೂರು ಇದರಿಂದ ಹೂ ಅಂಗಮಾರಿ ಆಮೇಲೆ ಬ್ಲಾಸಮ್ ಬ್ಲೈಟ್ ಅಂತಲೂ ಕೂಡ ಇದೆ. ಇವೆಲ್ಲವೂ ಮೈನರ್ ಇರುವುದರಿಂದ ಏನು ಬಹಳಷ್ಟು ಒಂದು ಕಾಡುವಂತಹ ರೋಗಗಳಲ್ಲ ವಿಕಾರತೆ. ಇದು ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ತಳಿಗಳು ಬರೋದ್ರಿಂದ ಈ ಹಳೆ ತಳಿಗಳಲ್ಲಿ ಪ್ರಾಬ್ಲಮ್ ಇತ್ತು, ಇದು ಕಡಿಮೆ ಆಗಿದೆ. ಸೊ ಬ್ಲಾಸಮ್ ಬ್ಲೈಟ್ ಅಲ್ಲಿ ಕೂಡ ಹೂಗಂಜಲಿನ ಮೇಲೆ ಕಪ್ಪು ಚುಕ್ಕಿಗಳು ಅಲ್ಲಿ ಕೂಡ ಬರ್ತವೆ, ಆಮೇಲೆ ಒಂದು ಟೊಂಗಿಗಳು ವಿಕಾರತೆಯನ್ನು ಕಾಣ್ಕೊಳ್ತವೆ. ಸೊ ಎಲ್ಲಿ ಬರ್ತಾ ಇದೆಯಾ ಅಲ್ಲಿ ನಾವು ಅಲ್ಲಿ ಥಯೋಫಿನೇಟ್ ಮಿಥೈಲ್ ರೋಕೋ ಅಂತ ಹೇಳ್ತೇವೆ, 2 g/L ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಬೇಕಾಗುತ್ತೆ, ಅಥವಾ ಕಾರ್ಬನ್ಡೈಸಿಮ್ 1 g/L ಹಾಕೊಂಡು ಸಿಂಪಡಣೆ ಮಾಡ್ಬೋದು. ಬೋರಾನ್ನ ಕೊರತೆ ಆಗದಂತೆ ನೋಡ್ಕೊಳ್ಬೇಕಾಗುತ್ತೆ. ನೀವು ಹೇಳ್ದಂಗೆ ಮ್ಯಾಂಗೋ ಸ್ಪೆಷಲ್ ಹೇಳಿದಿರಿ, ಅದರಲ್ಲಿ ಕೂಡ ಟಾನಿಕ್ಗಳಲ್ಲಿ ಎಲ್ಲವೂ ನ್ಯೂಟ್ರೆಂಟ್ಗಳು ಮಿಕ್ಸ್ ಆಗಿದ್ರಿಂದ ಅದನ್ನು ರೈತರು ಯೂಸ್ ಮಾಡೋದು ಒಳ್ಳೇದು. 5 g/L ಹಾಕೊಂಡು ಸಿಂಪಡಣೆ ಮಾಡೋದು ಒಳ್ಳೇದು. ಆಮೇಲೆ ಸಿಂಪಡಣೆ ಒಂದು ನಿಯಮಿತ ಇದರಲ್ಲಿ ಇರಲಿ, ಯಾಕಂದ್ರೆ 4-5 ಟಾನಿಕ್ ಒಟ್ಟಿಗೆ ಎಲ್ಲಾ ಕೆಮಿಕಲ್ಗಳು ನಾವು ಮಿಕ್ಸ್ ಮಾಡಕ್ ಆಗಲ್ಲ. ಆ ಟಾನಿಕ್ ಒಟ್ಟಿಗೆ ಯಾವುದು ಕಂಪ್ಯಾಟಬಿಲಿಟಿ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಮ್ಯಾಂಗೋ ಬೆಳೆಗಾರರು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡುವವರಿಗೆ ಒಂದು ಪಕ್ಕಾ ಒಂದು ಟ್ರೈನಿಂಗ್ ಶೆಡ್ಯೂಲ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಅವರಿಗೆ ಗೊತ್ತಿರುತ್ತೆ ಯಾವ ಹಂತದಲ್ಲಿ ಇಡೀ ಕವರ್ ಮಾಡಬಹುದು. ಸರ್, ಬೇರೆ 1 l ಸಿಂಪಡಣ ದ್ರಾವಣ ಎಲ್ಲದಕ್ಕೆ ಕವರ್ ಮಾಡಕ್ ಆಗುತ್ತೆ? ಯಾವುದರಲ್ಲಿ, ಬಟಾಣಿಯಲ್ಲಿ, ಕಾಟನ್ ಅಲ್ಲಿ ಎಲ್ಲವೋ, ಇದರಲ್ಲಿ 1 l ಕವರ್ ಮಾಡಕ್ ಆಗಲ್ಲ. ನಿಮ್ಗೆ ಇಡೀ ಮಾಸ್ ಅದನ್ನು ನಿಮ್ಗೆ 5 l ಲಿಕ್ವಿಡ್ ಆದ್ರೂ ಬೇಕಾಗುತ್ತೆ. ಎತ್ತರದ ಒಂದು ಅಥವಾ ಹೈ ಒಂದು ಕೆಪಾಸಿಟಿ ಯಂತ್ರಗಳ ಬೂಮ್ ಸ್ಪ್ರೇಗಳ ಯೂಸ್ ಮಾಡಬೇಕಾಗುತ್ತೆ. ಕನಿಷ್ಠ 2.5-5 l ವರೆಗೂ ತಗೊಳ್ಳುವಂತ ಸಾಧ್ಯತೆಯಿಂದ ಇದರ ಪ್ರಮಾಣ ನೀವು ಬಗಲ್ ಟ್ಯಾಂಕ್ ಅಲ್ಲಿ ಮಾಡುವ ಪ್ರಮಾಣ ಅಲ್ವೇ ಅಲ್ಲ, 200 l ಆಫ್ ವಾಟರ್ ಗೆ ಮಾಡಿಕೊಂಡೇ ನೀವು ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಕಾಪರ್ ಆಕ್ಸಿಕ್ಲೋರೈಡ್ ಆದ್ರೆ 2 g/L ಅಂದ್ರೆ ಅದು 200 l ಅರ್ಧ kg ಅಂದ್ರೆ 400 g ಅಷ್ಟುವರೆಗೂ ಆಯ್ತದು 200 l. ಸೊ ಯಥೇಚ್ಛವಾಗಿರ್ಲಿ. ಆಮೇಲೆ ಕಣ್ಣಿಗೆ ಮೇಲೆ ಹೈಟ್ ಇರೋದ್ರಿಂದ ಲೇಬರ್ಸ್ಗಳ ಬಗ್ಗೆ ಸೇಫ್ಟಿ ಇರಲಿ, ಯಾಕಂದರೆ ಆಟೋಮೆಟಿಕ್ಲಿ ಅದು ಕಣ್ಣಿಗೆ ಹೊಡಿತದೆ. ಆಮೇಲೆ ಗ್ಲಾಸ್ ಹೆಲ್ಮೆಟ್ ಬರ್ತಾ ಇದೆ, ಅದನ್ನು ಹಾಕ್ಕೊಳ್ಬೋದು. ಆಮೇಲೆ ಗ್ಲೌಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ, ನೋಸ್ ಕ್ಯಾಪ್ಗಳನ್ನು ಹಾಕ್ಕೊಳ್ಳಿ, ಆವಾಗ ಮಾತ್ರ ಒಂದು ಕರೆಕ್ಟಾಗಿ ಸೈಂಟಿಫಿಕ್ ಆಗಿ ಸ್ಪ್ರೇ ಮಾಡೋಕ್ಕಾಗುತ್ತೆ. ಯಾವುದೇ ವಿಶ್ವವಿದ್ಯಾಲಯ ಆಗಲಿ, ನಾವು ದೂರದರ್ಶನ ಟಾಕ್ಗಳಲ್ಲಿ ಆಗಲಿ, ಆಕಾಶವಾಣಿಯಲ್ಲಿ ಎಷ್ಟೋ ಒಂದು ಹೆಲ್ತ್ ಆಸ್ಪೆಕ್ಟ್ ಬಗ್ಗೆ ನೀವು ಭಾಳಷ್ಟು ಪ್ರೇರಣೆ ಕೊಡ್ತಾ ಇದ್ದೀರಿ. ಈಗ ನಮ್ಮ ಆರ್ಚಾರ್ಡ್ಗಳಲ್ಲಿ ಪಕ್ಕಾ ಒಂದು ಮ್ಯಾಂಗೋ ಬೆಳೆಗಾರರು ಇದನ್ನು ಆಗಲೇಬೇಕಾಗುತ್ತೆ. ಯಾಕಂದರೆ ಒಂದು ವೇಳೆ ಇದೆಲ್ಲವೂ ಉಡುಪುಗಳು ಕರೆಕ್ಟಾಗಿ ಇದ್ದಾಗ ಯಶಸ್ವಿಯಾಗಿ ಸ್ಪ್ರೇ ಮಾಡೋಕ್ಕಾಗುತ್ತೆ. ಇಲ್ಲಾದರೆ ನೆಗ್ಲಿಜಿಯನ್ಸ್ ಆಗಿ ಅದು ಸ್ಪ್ರೇನೂ ತಾಗಲ್ಲ, ಆಮೇಲೆ ಟೈಮ್ ವೇಸ್ಟ್, ಆಮೇಲೆ ಕೆಮಿಕಲ್ ಕೂಡ ವೇಸ್ಟ್ ಆಗುತ್ತೆ ಸರ್. ಒಳ್ಳೆಯದು ಸರ್. ಜೊತೆಗೆ ಈ ರೋಗಗಳ ನಿರ್ವಹಣೆಯಲ್ಲಿ ಮಾವಿನ ಬೆಳೆಯಲ್ಲಿ ಮುಖ್ಯವಾಗಿ ತಳಿಗಳ ಮೇಲೆ ಹೆಚ್ಚಾಗಿ ಅವಲಂಬನೆ ಆಗಿರ್ತದೆ, ಅಥವಾ ಈ ಒಂದು ನಮ್ಮ ಅಂತರವನ್ನು ಕಾಪಾಡಿಕೊಳ್ಳೋದಾಗಿರ್ಬೋದು, ಅಥವಾ ಹೇಗೆ ಇವುಗಳ ರೋಗದ ಲಕ್ಷಣಗಳ ತೀವ್ರತೆ ಹೆಚ್ಚಾಗ್ಬೋದು, ಇದಕ್ಕೆ ಒಂದು ಉತ್ತಮ ಉದಾಹರಣೆಗಳು? ಹೌದು, ಈಗ ನಾವು ನೋಡ್ತಾ ಇದ್ದೇವೆ ತಳಿಗಳಲ್ಲಿ ಭಾಳಷ್ಟು ಒಂದು ನೋಡ್ತಾ ಇದ್ದೇವೆ, ಕೆಲವೊಮ್ಮೆ 12 ಅಂತರ ಕೊಡ್ತಾರೆ, 9-8 ಮೀಟರ್ಗಳ ಒಳಗೆ ಹೋಗಿರ್ತವೆ, ಆಮೇಲೆ ಇಂಟರ್ಕ್ರಾಪ್ಸ್ಗಳು ಹಾಕ್ತವೆ. ಪ್ರತಿಯೊಂದಕ್ಕೂ ನಾವು ನೋಡಬೇಕಾಗದ್ದೆ ಒಂದು ತಳಿಯ ಒಂದು ಕರೆಕ್ಟಾಗಿ ಒಂದು ಮೇಂಟೆನೆನ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಅಲ್ಲಿ ಇಂಟರ್ಕಲ್ಟಿವೇಷನ್ಗೆ ಟ್ರ್ಯಾಕ್ಟರ್ ಟಿಲ್ಲರ್ಗಳನ್ನೆಲ್ಲ ಯೂಸ್ ಮಾಡುವಂಥ ರೈತರು ಇದ್ದಾರೆ ಸರ್. ಎತ್ತುಗಳನ್ನು ಯೂಸ್ ಮಾಡ್ಕೊಳ್ತದೆ, ಎಷ್ಟು ಇಂಟರ್ಕಲ್ಟಿವೇಷನ್ ಆಗುತ್ತೆ ಅಷ್ಟು ಭಾಳಷ್ಟು ಒಂದು ಗಾಳಿಯ ಉಸಿರಾಟ ಕ್ರಿಯೆ ಆಗುತ್ತವೆ. ಆದಷ್ಟು ಬಡ್ಡೆಕೊಳೆ ರೋಗ, ಬುಡಕೊಳೆ ರೋಗ, ಯಾವುದೇ ಒಂದು ವಿಲ್ಟ್ ಬಾರದಂಗೆ ರೈತರು ನೀಮ್ ಕೇಕ್, ಬೇವಿನ ಹಿಂಡಿ, ಬೇವು ಮಿಶ್ರಿತ ಗೊಬ್ಬರಗಳು ಕೊಡಬೇಕಾಗುತ್ತೆ. ಪೌಡರ್ಡ್ ನೀಮ್ ಕೇಕ್ ತುಂಬ ಒಳ್ಳೇದು ಸರ್. ಈ ಭಾಳಷ್ಟು ರೈತರು ನೀಮ್ ಕೇಕ್ ಯೂಸ್ ಮಾಡ್ತವೆ. ನಾವು ನೋಡ್ತಾ ಇದ್ದೇವೆ ಕಾಫಿ ಎಸ್ಟೇಟ್ಗಳಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ನೀಮ್ಗಳು ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಮ್ಯಾಂಗೋ ಫಾರ್ಮರ್ಸ್ ಅಷ್ಟೇ, ನೀಮ್ ಕೇಕ್ ಅನ್ನು, ಬೇವಿನ ಹಿಂಡಿಯನ್ನು, 1 ಕೆಜಿಯನ್ನು ಬೇವಿನ ಹಿಂಡಿಗೆ 50 ಗ್ರಾಮ್ ಅಷ್ಟು ಟ್ರೈಕೋಡರ್ಮ ಹಾಕ್ಕೊಂಡು ಬಡ್ಡೆಯಿಂದ 2 ಫೀಟ್ ರೌಂಡ್ ಆಗಿ ಕೊಡಿ ಇರಿಗೇಷನ್ ಕೊಡೋ ಮೊದಲೇ, ಅದು ಇಡೀ ವರ್ಷ ಕಾಪಾಡಿಕೊಳ್ಳುತ್ತೆ ಬೇವಿನದು. ಆ ರೀತಿ ಮಾಡೋದ್ರಿಂದ ಬೇರಿಂದ ಬರುವಂತಹ ನೆಮಟೋಡ್ ಪ್ರಾಬ್ಲಮ್ ರೋಗವನ್ನು ಕೂಡ ನಿರ್ವಹಣೆ ಮಾಡುತ್ತೆ. ಒಳ್ಳೆಯದು ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತ ಬಾಂಧವರಿಗೆ ಮುಂದಿನ ಹಂಗಾಮಿಗೆ? ಯಾಕಂತಂದ್ರೆ ಈಗ ಡಿಸೆಂಬರ್ ಆಯಿತು, ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ರೈತ ಬಾಂಧವರು ಒಳ್ಳೆಯ ನಿರೀಕ್ಷೆಯನ್ನು ಇಟ್ಟಿರ್ತಾರೆ, ಒಳ್ಳೆಯ ಒಂದು ಫಸಲಿನ ಇಳುವರಿ ಪಡ್ಕೋಬೇಕು ಅಂತ ಒಂದು ಆಸೆ ಇರ್ತದೆ. ಅವರಿಗೆ ನಿಮ್ಮ ಕಿವಿ ಮಾತು ಸರ್. ಮೇಯ್ನ್ ಆಗಿ ಅವರು ಕರೆಕ್ಟಾಗಿ ವೀಕ್ಲಿ ಚೆಕಪ್ ಮಾಡಬೇಕಾಗುತ್ತೆ ಫೀಲ್ಡ್ಗೆ, ಇನ್ಸ್ಪೆಕ್ಷನ್. ಇವತ್ತು ಹೋದ್ರೆ ಒಂದು ತಿಂಗಳು ಹೋದ್ಮೇಲೆ ಮಾವಿನ ಬಡಿದ್ರೆ ದೊಡ್ಡ ತಪ್ಪಾಗುತ್ತೆ. ಜೇಡರ ಬಲೆಗಳು ಹೋಗುವಾಗಲೇ ನುಗ್ಗಿಕೊಂಡು ಇದ್ರೆ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಸರ್. ಅಲ್ಲಲ್ಲಿ ಸ್ಪೈಡರ್ಗಳ ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ಕೂಡ ಮಾಡ್ಕೋದು. ಆಮೇಲೆ ಗಂಧಕ ನಿರ್ವಹಣೆ ಭಾಳಷ್ಟು ಇಂಪ, ಅದು ಟಾನಿಕ್ ಆಗಿಯೂ ಕೆಲಸ ಮಾಡುತ್ತೆ, ರೋಗವಾಗಿಯೂ ಕೆಲಸ ಮಾಡೋದ್ರಿಂದ ಪ್ರೊಟೆಕ್ಷನ್ ಆಗಿ ವೆಟೆಬಲ್ ಸಲ್ಫರ್ ನೀರಲ್ಲಿ ಕರಗುವ ಗಂಧಕವನ್ನು 3 ಗ್ರಾಂ ಪರ್ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಲಿ. ಕಾಯಿ ಹಂತ ಮತ್ತು ಫ್ಲವರಿಂಗ್ ಸ್ಟೇಜಲ್ಲಿ ಮ್ಯಾಂಗೋ ಸ್ಪೆಷಲ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಪಕ್ಕದ ಕೆವಿಕೆಗಳಿಗೆ ಅಥವಾ IHR ಸಂಪರ್ಕ ಮಾಡಿದರೆ ಮ್ಯಾಂಗೋ ಸ್ಪೆಷಲ್ ಟಾನಿಕ್ ಸಿಗ್ತವೆ, ಅದನ್ನು ನಿರ್ವಹಣೆ ಮಾಡಿ. ಕೊನೆಯ ಹಂತದಲ್ಲಿ ಇಳುವರಿ ಕಟಾವು ಮಾಡುವಾಗಲೂ ಡ್ಯಾಮೇಜ್ ಆಗದಂತೆ ನೋಡ್ಕೊಳ್ಳಿ. ಆವಾಗ ಮಾತ್ರ ಲೋಕಲ್ ಮಾರ್ಕೆಟ್ ಮತ್ತು ಡೊಮೆಸ್ಟಿಕ್ ಮಾರ್ಕೆಟ್ಗಳಲ್ಲಿ ಕೂಡ ವ್ಯಾಪಕ ಆಗಿದೆ. ನಮ್ಮ ಕಲಬುರಗಿಯಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ರೈತರು ಇದ್ದಾರೆ ಸರ್. 120 ಎಕರೆ ಚಿಂಚೋಳಿಯಲ್ಲಿ ಬೆಳೆದಿದ್ದಾರೆ ಒಬ್ಬರು ರೈತರು. ಅವರು ದುಬೈಗೆ ಮತ್ತು ಗಲ್ಫ್ ರಾಷ್ಟ್ರಗಳಿಗೆ ಹೈದರಾಬಾದ್ ಮತ್ತು ಬೆಂಗಳೂರು ಏರ್ಪೋರ್ಟ್ ಮೂಲಕ ಮಾಡ್ತಾ ಇದ್ದಾರೆ ಸರ್. ಅದೊಂದು ಖುಷಿಯ ಸನ್ನಿವೇಶ. ಒಳ್ಳೆಯದು ಸರ್. ಸಾಕಷ್ಟು ಸವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ಮ್ಯಾಂಗೋ ಬೆಳೆಯಲ್ಲಿ ಅಂತಂದರೆ ಮಾವಿನ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಯಾವಿದ್ದಾವೆ, ಅವುಗಳನ್ನು ರೈತ ಬಾಂಧವರು ಸರಳವಾದ ರೀತಿಯಲ್ಲಿ ಹೇಗೆ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡರೆ ಒಳ್ಳೆಯ ಗುಣಮಟ್ಟದ ಕಾಯಿಯನ್ನು ತೆಗೆದುಕೊಂಡು, ಒಳ್ಳೆಯ ಗುಣಮಟ್ಟದ ಕಾಯಿ ಇತ್ತಪ್ಪ ಅಂತಂದರೆ ಸಹಜವಾಗಿಯೇ ನಮಗೆ ಒಳ್ಳೆಯ ದರವೂ ಕೂಡ ಸಿಗ್ತದೆ. ಮುಂದಿನ ಹಂಗಾಮಿನಲ್ಲಿ ತಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ರೈತ ಬಾಂಧವರು ತಪ್ಪದೇ ಪಾಲಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಇದರ ಬಗ್ಗೆ ಬೇಸಾಯವನ್ನು ಮಾಡಲಿ. ಏನಾದರೂ ಈ ರೋಗಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ರೈತ ಬಾಂಧವರಿಗೆ. ಸರ್, ನನ್ನ ಹೆಸರು ಜಹೀರ್ ಅಹಮದ್ ಅಂತ. 9845300326. ಇನ್ನೊಮ್ಮೆ ಹೇಳಿ. 9845300326. ಒಳ್ಳೆಯದು ಸರ್. ಇದುವರೆಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಾವಿನ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಜಹೀರ್ ಅಹಮದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 34-37.7 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 17.5-18.8 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 50-58% ಮತ್ತು ಕನಿಷ್ಠ ಆರ್ದ್ರತೆ 18-19% ಇರುವ ಸಾಧ್ಯತೆ ಇದ್ದು,

ನಾಳೆ ಸಂಜೆ 6:51 ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಮೊದಲಿಗೆ ಕೃಷಿಯ ಮೇಲೆ ಹವಾಮಾನ ಬದಲಾವಣೆಯ ವ್ಯತಿರಿಕ್ತ ಪರಿಣಾಮಗಳ ಕುರಿತು ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮದ ಬಸವರಾಜ್ ಮತ್ತು ಸೆಂಗಡಿಗರಿಂದ ಭಜನಾ ಪದಗಳನ್ನು. ಧ್ಯಾನ ಮೂಲಂ ಗುರುಮೂರ್ತಿ, ಪೂಜೆ ಮೂಲಂ ಗುರುಪಾದ, ಧ್ಯಾನ ಮೂಲಂ ಗುರುಮೂರ್ತಿ, ಪೂಜೆ ಮೂಲಂ ಗುರುಪಾದ, ಮಂತ್ರ ಮೂಲಂ ಗುರುರ್ ವಾಕ್ಯ, ಮೋಕ್ಷ ಮೂಲಂ ಗುರು ಕೃಪಾ, ತಸ್ಮೈ ಶ್ರೀ ಗುರುವೇ ನಮಃ, ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೆಯನ್ನು ನೀನೊಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗೋ, ಸುಲಭ ಶ್ರೀ ಗುರುವೇ ಕೃಪೆಯಾಗೋ. ಸಾಂಬ ಜಯ ನಮ ಪಾರ್ವತಿ ಬಶಿವರ ಮಹಾದೇವ್ ಶ್ರೀ ಬೆಟ್ಟದ ಬಸವೇಶ್ವರ ಮಹಾರಾಜ್ ಕೂ ಜಯ. ಓಂ ನಮೋ ನಮೋ ಅಡವೀಶ, ಓಂ ನಮೋ ನಮೋ ಪಡವೀಶ, ಓಂ ನಮೋ ನಮೋ ಜಗದೀಶ, ಓಂ ನಮೋ. ದರೆಯೊಳು ಬೆಳಗಿದೆ ಜ್ಞಾನದ ಜ್ಯೋತಿ, ದರೆಯೊಳು ಬೆಳಗಿದೆ ಶರಣರ ಸಲೈದೆ ಕರುಣಾ ಮೂರುತಿ, ಶರಣರ ಸಲೈದೆ ಗುರುವನ ತೋರುತ, ಗುರುವನ ತೋರುತ ಬೆಳಗಿದೆ ಖ್ಯಾತೆ, ಗುರುವನ ತೋರುತ ಜಯಸಿದ ಯೋಗಿ ಭೋಗ ಭಾಗ್ಯವ ಮೋಗ ಮಾನವರ ಕೂಗಿಗೆ ಸಾಗಿ, ಮೋಗ ಮಾನ ಯುಗ ಜಗ ಬೆಳಗಿದೆ, ಯುಗ ಜಗ ಬೆಳಗಿದೆ ನೇ ದೇವರಾಗೆ, ಅಡಗಿಸಿ ನಡೆಗಳ ಸೀದೇದ ಮೋಹಾ ಮಮಕಾರ ಮಸಣ ಗೂಡಿಸಿ, ಮಾದ ಕಲ್ಲು ಮಾದ ಕಲ್ಲು ಶ್ರೇಯಡವೀಶ, ಓಂ ನಮೋ ನಮೋ ಅಡವಿ ನಂಬೋ ನಂಬಲೆ ಮಾನುಜಾಯ್ ಗುರುಪಾದವ ನಂಬೋ ನಂಬಲೆ ಮಾನುಜಾಯ್ ಗುರುಪಾದವ ನಂಬೋ ನಂಬಲೆ ಡಂಬಕ ಸಂಸಾರ ಬಗೆಯ ನಳಿದು ಮೃಗದರ ನಗದಾರ ಮುಖ್ಯರು ಪೂಜಿಸಿ ಜಗದಳು ಪ್ರಖ್ಯಾತ ರಾಗೆಯ ರಾಗೆ ಮುಟ್ಟಾಲು ಗುರು ಪಾದವಾಯ್ ಪೂರ್ವದ ಕರ್ಮ ನಷ್ಟ ಒಪ್ಪುದು ಜಾನವ ಮುಟ್ಟಾಲು ಗುರು ಪಾದ ಒಪ್ಪುದು ಜಾನವ ನಿಟ್ಟೆಯು ಮಾಡಲು ಬೆಟ್ಟದಟ್ಟಗವೆಲ್ಲ ಸುಟ್ಟು ಕರೋದಾಯವಾಗುವ ದಾರಿಂದ ನಂಬೋ ಕರೆಯ ಜೀವರಿಗೆ ಬಂದ ಅಜ್ಞಾನವ ಹರಿಸೋವೇ ನೀಗಾಲೆಂದ ಶಿವಶಂಕರ ಚರಣಾದಿ ಗಳಿಂದ ಪರಬ್ರಹ್ಮ ಗುರು ರೂಪದಿಂದ ಅವತಾರ ಗೈದಿಯನಾಗಿ ಗುರುವೇ ಮಾತಾ ಪಿತನೋ ಕುಲದೇವನು ಗುರುವೇ ತಾರಕ ರೂಪನೋ ಗುರುವೇ ಮಾತಾ ಪಿತನು ಕುಲದೇವನು ಗುರುವೇ ಹರ ಮುನಿ ದರ ಗುರು ಕಾಯುವ ನಿಂತೋ ಗುರು ಮುನಿ ದರ ಹಾರ ಕಾಯಲಾರನು ಮುನ್ನ ನಂಬೋ ವಿಸ್ತಾರವಾಗಿ ಬೋರಿ ಸಿದ್ಧಾಂತವನ್ನು ವಿಸ್ತಾರವಾಗಿ ಬೋರಿ ಸಿದ್ಧಾಂತವನ್ನು ಮೀರದೆ ಬೋಧಿ ಪ ಕರುಣ ಸಾಗರನಾದ ಕಾರಣ ಶ್ರೀ ಗುರು ರಂಗನ ಚರಣ ಪ್ರಕೃತಿಯನು ನಾನು ಮರೆಯಲಾರೆನು ಎಂದಿಗೆಯದೋಳು ಮರೆಯಲಾರೆನು ಎಂದಿಗೆಯದೋಳು ಗುರುದೇವ ನೀ ಮಾಡಿದ ಪ್ರಕೃತಿಯನು ನಾನು